ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ನಂತರ ವೇದಿಕೆ ಅಲಿಸಿದರು. ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ, ಉದ್ಘಾಟಕರನ್ನ, ಮುಖ್ಯ ಅತಿಥಿಗಳನ್ನ, ಹಾಗೆಯೇ ವಿಶೇಷ ಆಹ್ವಾನಿತರನ್ನ, ಸಾರ್ವಜನಿಕರನ್ನ ರಾಯಚೂರು ಕೃಷಿ ವಿಜ್ಞಾನಗಳ ನಂತರ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 2022 ಮತ್ತು 2022ನೇ ಸಾಲಿನ ಪ್ರಗತಿಯ ವರದಿಯನ್ನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಜಿ ಪಾಟೀಲ್ ಶಿಕ್ಷಣ ನಿರ್ದೇಶಕರು ಮಂಡಿಸಿದರು. ಕಲ್ಯಾಣ ಕರ್ನಾಟಕದ ಎಡೆದೊರೆ ನಾಡಿನ ರಾಯಚೂರು ಕೃಷಿ ಸ್ಥಾಪನ ದಿನಾಚರಣೆಯ ಶುಭ ದಿನದಂದು ಈ ಮಂಗಳಕರ ಸುಭ ಸಮಾರಂಭದಲ್ಲಿ ಹಾಗೂ ಮುಂದಿನ ಕ್ರಿಯಾ ಯೋಜನೆ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ಮಂಡಿಸುತ್ತೇನೆ. 13 ವಸಂತಗಳನ್ನು ತುಂಬು ಆತ್ಮವಿಶ್ವಾಸ, ಉತ್ತಮ ಸಾಧನೆಯ ಪ್ರಗತಿ ಪಥದಲ್ಲಿ ಸಾಗಿ ಈ ದಿನ ನವೆಂಬರ್ 22ರಂದು 14ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಾ ಇರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ. ವಿಶ್ವವಿದ್ಯಾಲಯವು ಅವಿರತವಾಗಿ ವಿದ್ಯಾರ್ಥಿಗಳ ಹಾಗೂ ರೈತ ಬಾಂಧವರ ಅಭ್ಯುದಯಕ್ಕಾಗಿ ಕೃಷಿ ಶಿಕ್ಷಣ, ಸಂಶೋಧನೆ ಹಾಗೂ ವಿಸ್ತರಣಾ ಗಂಗಾವತಿಯನ್ನು ಒಳಗೊಂಡು 5 ಮಹಾವಿದ್ಯಾಲಯಗಳಲ್ಲಿ ನಡೆಯುತ್ತಾ ಇದೆ. ಈ ಶೈಕ್ಷಣಿಕ ವರ್ಷದಿಂದ ಹಗರಿಯಲ್ಲಿ 6ನೇ ಮಹಾವಿದ್ಯಾಲಯ ಪ್ರಾರಂಭವಾಗಿರುತ್ತದೆ. ಈ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ನಿರತ ವಿದ್ಯಾರ್ಥಿಗಳ ಉತ್ತಮ ಗುಣಮಟ್ಟ ಶಿಕ್ಷಣ ನೀಡುವುದು ಮೊದಲ ಆದ್ಯತೆಯಾಗಿದೆ. 2021-22ನೇ ಸಾಲಿನಲ್ಲಿ ಒಟ್ಟು 441 ವಿದ್ಯಾರ್ಥಿಗಳು ಸ್ನಾತಕ ಪದವಿಗೆ, 179 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿಗಳಿಗೆ, ಹಾಗೆಯೇ 99 ವಿದ್ಯಾರ್ಥಿಗಳು ಅಲ್ಲಿ ಅಭ್ಯಾಸಿಸುತ್ತಿರುವ 22 ವಿದ್ಯಾರ್ಥಿಗಳು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ವತಿಯಿಂದ NTS ನ್ಯಾಷನಲ್ ಟ್ಯಾಲೆಂಟ್ ಸ್ಕಾಲರ್ಶಿಪ್, ಸ್ನಾತಕೋತ್ತರ ಪದವಿಯಲ್ಲಿ ಅಭ್ಯಾಸಿಸುತ್ತಿರುವ 16 ವಿದ್ಯಾರ್ಥಿಗಳು ನ್ಯಾಷನಲ್ ಟ್ಯಾಲೆಂಟ್ ಸ್ಕಾಲರ್ಶಿಪ್, ಸ್ನಾತಕಾರ್ಥಿಗಳು ರಾಜೀವ್ ಗಾಂಧಿ ನ್ಯಾಷನಲ್ ಫೆಲೋಶಿಪ್ ಫಾರ್ ST, ಡಾಕ್ಟರಲ್ ಪದವಿಯಲ್ಲಿ ಅಭ್ಯಾಸಿಸುತ್ತಿರುವ 2 ವಿದ್ಯಾರ್ಥಿಗಳು JRF DST ಇನ್ಸ್ಪೈರ್ ಮತ್ತು 2 ವಿದ್ಯಾರ್ಥಿಗಳು NET JRF ವಿದ್ಯಾರ್ಥಿ ವೇತನವನ್ನು ಪಡೆದಿರುತ್ತಾರೆ ಅಂತ ಹೇಳಲು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀಡಿರುವ ಸಲುವಾಗಿ ಸಮಿತಿಗಳನ್ನು ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಮಹಾವಿದ್ಯಾಲಯ ಮಟ್ಟದ JRF ಹಾಗೂ 5 ವಿದ್ಯಾರ್ಥಿಗಳು SRF, 7 ವಿದ್ಯಾರ್ಥಿಗಳು ಗೇಟ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವ ಕೃಷಿ ಮಹಾವಿದ್ಯಾಲಯ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ, ಭೀಮರಾಯನಗುಡಿ, ಕಲಬುರಗಿ ಹಾಗೂ ಗಂಗಾವತಿಯಲ್ಲಿ ಹಸಿರು ಪದವಿ ಧಾರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಎಲ್ಲ ವಿದ್ಯಾರ್ಥಿಗಳು ಪೋಷಿಸಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಕೃಷಿ ಮತ್ತು ಪರಿಸರ ಕಾಳಜಿ ಮೂಡಿದೆ ಮತ್ತು ಈ ಕಾರ್ಯಕ್ರಮವು ಪ್ರತಿ ವರ್ಷ ವಿಸ್ತಾರಗೊಳ್ಳುತ್ತಿದೆ. ವಿಶ್ವವಿದ್ಯಾಲಯವು NCC ಘಟಕವು NCC ಕ್ಯಾಡೆಟ್ಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ತರಬೇತಿ ನೀಡುವುದರ ಫಲ ಮುಗಿಸಿದ ವಿದ್ಯಾರ್ಥಿಗಳಾದ ಸುದೀಪ್ ವೈ ಹಾಗೂ ಅಜಿತ್, ಸುರೇಶ್ ನಾಗ್ದೂರ್ ಮತ್ತು BTech ಕೃಷಿ ತಾಂತ್ರಿಕ ಪದವಿ ವಿದ್ಯಾರ್ಥಿಯಾದ ಸಂಗಮೇಶ್ ಅವರು 21-22ನೇ ಸಾಲಿನಲ್ಲಿ ಇಂಡಿಯನ್ ನೇವಿ ಸೇವೆಗೆ ಸೇರಿರುವುದು ವಿಶ್ವವಿದ್ಯಾಲಯವು ಹೆಮ್ಮೆ ಪಡುವ ವಿಷಯವಾಗಿದೆ. ಅಂತೆಯೇ ವಿಶ್ವವಿದ್ಯಾಲಯದ NSS ಘಟಕವು ಅತ್ಯುತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿದ್ದು ರಕ್ತದಾನ ಶಿಬಿರ, ವನ ಮಹೋತ್ಸವ, ಸ್ವಚ್ಛತಾ ಆಂದೋಲನ, ರಾಷ್ಟ್ರೀಯ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವಲ್ಲಿ ಪಾಲ್ಗೊಂಡು ವಿಶ್ವವಿದ್ಯಾಲಯದ ಹಿರಿಮೆಯನ್ನು ಹೆಚ್ಚಿಸಿದೆ. ಇದಲ್ಲದೆ ಕೃಷಿ ಮಹಾವಿದ್ಯಾಲಯದ ಭೀಮರಾಯನಗುಡಿ ವಿದ್ಯಾರ್ಥಿಯಾದ ಮಲ್ಲಿಕಾರ್ಜುನ್ ಏರಿಸಿದ್ದಾರೆ. ಕೃಷಿ ವಿವಿ ರಾಯಚೂರಿನ ವಿಜ್ಞಾನಿಗಳಾದ ಡಾಕ್ಟರ್ ಮುನಿಸ್ವಾಮಿ, ಡಾಕ್ಟರ್ ಅಯ್ಯನಗೌಡ ಪಾಟೀಲ್ ಅವರು NHEPIG ಪ್ರಾಜೆಕ್ಟ್ನ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವೇಲ್ಸ್ UK ಅಂಡ್ ಟಕ್ಸಿ ಯೂನಿವರ್ಸಿಟಿ ಅಲ್ಬಾಮಾ USA ಜೊತೆ ಒಡಂಬಡಿಕೆ ಮಾಡಲಾಗಿದೆ. ಸದನ ಕೇಂದ್ರಗಳು ವಿವಿಧ ಕೃಷಿ ಸನ್ನಿವೇಶಗಳು, ನೈಸರ್ಗಿಕ ವೈಪರೀತ್ಯಗಳು ಅವಶ್ಯಕಗೊಳ್ಳಲಾಗುತ್ತಿದೆ. ವಿಶ್ವವಿದ್ಯಾಲಯವು ತಳಿ ಸಂಶೋಧನೆಯಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸಿದ್ದು ರಾಗಿಯಲ್ಲಿ HR 13, ಕಡಲೆಯಲ್ಲಿ RG216-134 ಮತ್ತು ಅಗಸೆಯಲ್ಲಿ RMLS 11 ತಳಿಗಳನ್ನು ಸಂಶೋಧನೆಗೆ ರೈತರಿಗಾಗಿ 1.05 ಕೋಟಿ ರೂಪಾಯಿಗಳು ಧನಸಹಾಯವನ್ನು ಜೊತೆಗೆ ಮತ್ತು ರಾಷ್ಟ್ರೀಯ ಕೋಟಿ ರೂಪಾಯಿಗಳ ಧನಸಹಾಯವನ್ನು ಸಂದಾಯವಾಗಿದ್ದು, ಬದಲಾಗುವ ಹವಾಮಾನಕ್ಕನುಗುಣವಾಗಿ ಬೆಳೆಗಳ ಪರಿವರ್ತನೆ, ಸಸ್ಯ ಸಂರಕ್ಷಣೆ, ಜೈವಿಕ ಪರಿಕರ ಉತ್ಪಾದನೆ, ಮೌಲ್ಯವರ್ಧನೆ ಪರಿಕರ್ಮಗಳು, ಇಸ್ಯಾಪ್ ಹಾಗೂ ನ್ಯಾನೋ ತಂತ್ರಜ್ಞಾನಗಳು, ಅಂತರ್ಜಲ ಮರುಪೂರ್ಣ ಹಾಗೂ ಸಮಗ್ರ ಕೃಷಿ ಪದ್ಧತಿ ಮುಂತಾದ ಯೋಜನೆಗಳ ಅನ್ವಯಿಸುವಿಕೆ ಮೂಲಕವಾಗಿ ಮೇ 25 ಹಾಗೂ ಸೆಪ್ಟೆಂಬರ್ 25 ಆಚರಿಸಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡ 16,652 ಕ್ವಿಂಟಲ್ ಪ್ರಮಾಣದ ತಳಿವರ್ಧಕ ಮೂಲ ಹಾಗೂ ಪ್ರಮಾಣೀಕೃತ ಬೀಜಗಳನ್ನು ಉತ್ಪಾದಿಸಿ ರೈತರಿಗೆ ಮಾರಾಟ ಮಾಡಲಾಗಿದೆ. ಅಲ್ಲದೆ ವಿಶ್ವವಿದ್ಯಾಲಯ 22,076 ಕೆಜಿ ಉತ್ಪಾದಿಸಿ ರೈತರಿಗೆ ಮಾರಾಟ ಮಾಡಲಾಗಿದೆ. ವಿನ ಶಿಕ್ಷಣ ಕೇಂದ್ರಗಳ ಮುಖಾಂತರ ರೈತ ಬಾಂಧವರಿಗೆ ತಲುಪಿಸುತ್ತಿದೆ. ರೈತರ ಸ್ಪಂದನೆಯೂ ಕೂಡ ಉತ್ತಮವಾಗಿದ್ದು, ವಿಶ್ವವಿದ್ಯಾಲಯವು ಪರಿಚಯಿಸಿದ ಕೂರಿಗೆ ಭತ್ತದ ಬೇಸಾಯ ಕ್ರಮವು 52 ಎಕರೆ ಪ್ರದೇಶದಲ್ಲಿ 10 ಎಕರೆ ಪ್ರದೇಶದಲ್ಲಿ ತೊಗರಿ ಬೆಳೆಯಲ್ಲಿ ನಾಟಿ ತಲ್ಸ್ ಮ್ಯಾಜಿಕ್ ತಂತ್ರಜ್ಞಾನ 40,000 ಎಕರೆಗಳಲ್ಲಿ ಪರಿಸರಿಸಿದ್ದು, ಪರಿಣಾಮದಿಂದ 15-17% ಅಧಿಕ ಲಾಭವನ್ನು ಪಡೆಯಲಾಗಿದೆ. ಹೈದರಾಬಾದ್ ಮ್ಯಾನೇಜ್ ಸಂಸ್ಥೆಯ ಸಹಯೋಗದೊಂದಿಗೆ ಕೃಷಿ ಪರಿಕರಗಳ ವಿತರಕರಿಗೆ 56 ವಾರಗಳ ತರಬೇತಿಯನ್ನು ಏರ್ಪಡಿಸಿ ಮುಂದೆ ಅವರು ಪ್ಯಾರಾ ಎಕ್ಸ್ಟೆನ್ಷನ್ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಲಾಗಿದೆ, ತರಬೇತಿಯನ್ನು ನೀಡಲಾಗುತ್ತಿದೆ. ವಿಶ್ವವಿದ್ಯಾಲಯವು ಅಗ್ರಿ ವಾರ್ ರೂಮ್ ನಿರಂತರ ಸೇವೆಯಲ್ಲಿದ್ದು, ಈ ಭಾಗದ 15,000ಕ್ಕಿಂತಲೂ ಹೆಚ್ಚು ರೈತರಿಗೆ ಸಚಿವರ ಸೂಚನೆಯ ಮೇರೆಗೆ ಪ್ರಾರಂಭವಾದ ಬೆಳೆ ಸಮೀಕ್ಷೆಯ ಮೊಬೈಲ್ ಆ್ಯಪ್ನ ಯೋಜನೆಯ ಪ್ರಚುರಿತ ಹಾಗೂ ಬಳಕೆಯ ಕುರಿತಾದ ಅರಿವು ಮೂಡಿಸುವ ಕಾರ್ಯಕ್ರಮಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಹಾಗೂ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಮೂಲಕ ಈ ಆಪ್ ಬಳಸುವ ಬಗ್ಗೆ ಜಾಗೃತಿ ಮೂಡಿಸಿ ಅದಕ್ಕೆ ಸಂಬಂಧಿಸಿದ ಹಸ್ತಪ್ರತಿಯನ್ನು ವಿತರಿಸಲಾಗಿದೆ. ವಿಶ್ವವಿದ್ಯಾಲಯಕ್ಕೆ ಸಂದ ಗೌರವಗಳು ಮತ್ತು ಪುರಸ್ಕಾರಗಳು ಈ ರೀತಿ ಇವೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಡಿಯಲ್ಲಿ ಬರುವ ರಾಷ್ಟ್ರದ 74 ಕೃಷಿ ವಿಶ್ವವಿದ್ಯಾಲಯ ಪೈಕಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು 25ನೇ ರ್ಯಾಂಕ್ ಮಟ್ಟ ಭರವಸೆ. ಕೋಶವು IQAC ಉತ್ತಮ ಕೆಲಸ ಮಾಡುತ್ತಿದ್ದು, ಕೋಶಕ್ಕೆ ಶ್ರೇಷ್ಠ ಕೋಶ ಎಂಬ ಪ್ರಶಸ್ತಿ ಭಾಜನವಾಗಿದ್ದು, ವಿಶ್ವವಿದ್ಯಾಲಯದ ಹಾಗೂ ಎಲ್ಲ ಮಹಾವಿದ್ಯಾಲಯದ ವೈಜ್ಞಾನಿಕ ಚಟುವಟಿಕೆಗಳನ್ನು ಪರಾಮರ್ಶಿಸಿ 2024 ಇಸವಿಯವರೆಗೂ ವಿಶ್ವವಿದ್ಯಾಲಯದ ಮಾನ್ಯತೆ ಸಹಯೋಗ UGCU ವಿಶ್ವವಿದ್ಯಾಲಯದ ಪ್ರಗತಿ ಮತ್ತು ಚಟುವಟಿಕೆಗಳನ್ನು ಪರಾಮರ್ಶಿಸಿ UGC ಆಕ್ಟ್ 1956 ಸೆಕ್ಷನ್ 12B ಅಡಿಯಲ್ಲಿ ಮಾನ್ಯತೆಯನ್ನು ನೀಡಿ ಗೌರವಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ವಿಶ್ವವಿದ್ಯಾಲಯವು ಮತ್ತು ಎಲ್ಲ ನೀಡಿ ಗೌರವಿಸಿದೆ. ವಿಶ್ವವಿದ್ಯಾಲಯದ ಬರುವ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ 2021 ಸಾಲಿನಲ್ಲಿ ಶ್ರೇಷ್ಠ ತಾಂತ್ರಿಕ ಶಿಕ್ಷಣ ಪ್ರಶಸ್ತಿಗೆ ಕೃಷಿ ವಿಜ್ಞಾನ ಕೇಂದ್ರ ಬೀದರಿನ ಸಂಪರ್ಕ ರೈತರಾದ ಡಾಕ್ಟರ್ ಮೊಹಮ್ಮದ್ ಇದ್ರೀಸ್ ಅಹಮದ್ ಖಾದ್ರಿ ಇವರಿಗೆ ರಾಷ್ಟ್ರಮಟ್ಟದ 2 ಪ್ರಶಸ್ತಿಗಳಾದ ಹಲ್ದಾರ್ ಸಾವಯವ ಕೃಷಿ ರೈತ 2021, ಪ್ಲಾಂಟ್ ಜೀನೋಲಯದಡಿ ಬರುವ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿನ ವಿಜ್ಞಾನಿಗಳು ಕೈಗ ಲೀಫ್ ಸ್ಲೈಸಿಂಗ್ ಮಷಿನ್ಗೆ ಪೇಟೆಂಟ್ ಲಭಿಸಿದೆ. ಅಲ್ಲದೆ ವಿಶ್ವವಿದ್ಯಾಲಯದ 15 ವಿಜ್ಞಾನಿಗಳು ದೇಶದೆಲ್ಲೆಡೆ ಆಯೋಜಿಸಿದ ವಿವಿಧ ಸಮ್ಮೇಳನ ಕಾರ್ಯಾಗಾರ ಸಂಶೋಧನಾ ಲೇಖನಗಳನ್ನು ಮಂಡಿಸಿ ವಿವಿಧ ಪ್ರಶಸ್ತಿಗಳಿಗೆ ಭಾರತ ವಿಶ್ವವಿದ್ಯಾಲಯನಾಗಿ ಪರಿವರ್ತಿಸಲು ನಮ್ಮ ಆಶಯಗಳು ಮತ್ತು ಮುಂದಿನ ಕೇಂದ್ರವನ್ನು ಸ್ಥಾಪಿಸುವುದು. ಬೀದರ್ ಜಿಲ್ಲೆಯ ಔರಾದಿನಲ್ಲಿ ಕೃಷಿ ಮಹಾವಿದ್ಯಾಲಯ ಮತ್ತು ಕಲಬುರಗಿ ಜಿಲ್ಲೆಯ ಚುಂಚೋಳಿಯಲ್ಲಿ ಕೃಷಿ ಅರಣ್ಯ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಮಹಾವಿದ್ಯಾಲಯ ಸ್ಥಾಪಿಸುವುದು, ಸುಧಾರಿತ ಅತ್ಯಾಧುನಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಅಂದರೆ ಜೈವಿಕ ಸಂವೇದಕಗಳು, ಜೈವಿಕ ತಂತ್ರಜ್ಞಾನ, ಪರ್ಯಾಯ ಇಂಧನ ಮೂಲ ಅಧ್ಯಯನ ಕೇಂದ್ರ. 4ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಡಾಕ್ಟರ್ ಕೆ ಶಿವನ್ಗೌಡ ನಾಯಕ್ ಸನ್ಮಾನ್ಯ ಶಾಸಕರು ದೇವದುರ್ಗ ವಿಧಾನಸಭಾ ಕ್ಷೇತ್ರ ಇವರ ಅನುಪಸ್ಥಿತಿಯಲ್ಲಿ ಡಾಕ್ಟರ್ ಕೆಪಿ ಪುತ್ತೂರಾಯ ಸಾಹಿತಿಗಳು, ಅಂಕಣಕಾರರು ಹಾಗೂ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. 2022-23 ಸಾಲಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಜ್ಞರು ಸಿದ್ಧಪಡಿಸಿದಂತಹ ಕಿರು ಪುಸ್ತಕಗಳನ್ನ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲಿದ್ದಂತಹ ಗಣ್ಯಮಾನ್ಯರು ಬಿಡುಗಡೆಯನ್ನ ಮಾಡಿದರು. ವಿದ್ಯಾರ್ಥಿ ಬೋಧಕ ವರ್ಗ ಹಾಗೇನೆ ಮುಂದಿನ ಗುರಿಗಳ ಕುರಿತು ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದು ಹೀಗೆ. ಪಂಡಿತರನ್ನ, ಪ್ರತಿಭಾವಂತರನ್ನ, ಸಮರ್ಥರನ್ನ ಸಾಗುತ್ತೆ, ಎರಡನೇ ಅವರಿಗೆ ಒಂದು ಉತ್ತೇಜನ ಕೊಟ್ಟಾಗುತ್ತೆ, ಹಾಗೂ ಈ ಪ್ರಶಸ್ತಿ ಪುರಸ್ಕೃತರಲ್ಲದವರಿಗೆ ಒಂದು ಉತ್ತರ ಪಾಲು. ನಾವು ಸತ್ತ ಮೇಲೆ ನಮ್ಮ ಆಸ್ತಿ ಪಾಸ್ತಿ ನಗ ನಾಣ್ಯ ವಸ್ತು ಒಡವೆ ಮಡದಿ ಮಕ್ಕಳ ಪಾಲು, ನನ್ನ ದೇಹ ಅಗ್ನಿ ಪಾಲು, ನನ್ನ ಆಸ್ತಿ ಗಂಗೆ ಪಾಲು, ಮಗ ಹಾಕಿದ ಪಿಂಡ ಕಾಗೆಗಳ ಪಾಲು, ನಾನು ಪಡೆದ ಒಳ್ಳೆ ಕೀರ್ತಿ, ನಾನು ಮಾಡಿದ ಸಮಾಜ ಸೇವೆ ಸತ್ಕಾರ್ಯ ಪರೋಪಕಾರ ಇವು ಮಾತ್ರ ನನ್ನ ಪಾಲು. ಅನುಭವದ ಜ್ಞಾನವೆಂದರೆ ಅದು ಬಲಿತು ಮಾಗಿದ ಹಣ್ಣು. ಇದು ಪುಸ್ತಕ ಜ್ಞಾನ ಅಲ್ಲ, ಇದು ಮಸ್ತಕ ಜ್ಞಾನ. ಇದು ಕ್ಲಾಸ್ ರೂಮ್ಗಳೊಳಗಿನ ಜ್ಞಾನ ಅಲ್ಲ, ಇದು ಲೋಕಜ್ಞಾನ. ಇದು ಪಠ್ಯದಿಂದ ಪಡೆದ ಜ್ಞಾನ ಅಲ್ಲ. ನಿಮಗೆ ಪಠ್ಯಪುಸ್ತಕದಲ್ಲಿ ನೀವು ಓದದಂತ ವಿಷಯವನ್ನ ನಾನು ಹೇಳ್ತೇನೆ. ಇದು ಲೋಕಜ್ಞಾನ. ಕಾಲೇಜುಗಳ ಪಠ್ಯಕ್ರಮವೇ ಬೇರೆ, ಜೀವನದ ಪಠ್ಯಕ್ರಮವೇ ಬೇರೆ. ಇಲ್ಲಿ ಲ್ಯಾಂಕ್ ಹೊಡೆದವರು ಅಲ್ಲಿ ಬಿದ್ದು ಹೋಗ್ತಾರೆ. ಯಾಕೆ? ಜೀವನದ ಶಿಕ್ಷಣ ಇರೋದಿಲ್ಲ. ಯಾಕೆ ಅಂದ್ರೆ ಸ್ಪಷ್ಟವಾಗಿ ಹೇಳ್ತೇನೆ, ಐ ಟೆಲ್ ಯು ಹೌ ಟು ಟ್ರೀಟ್ ಅನ್ ಇನ್ಫೆಕ್ಟೆಡ್ ಮೈಂಡ್. ಸಂಸಾರದಲ್ಲಿ ಸೋತು ಹೌ ಟು ಮೇಕ್ ಎ ಬಿಗ್ ಮನಿ, ಬಟ್ ವಿಲ್ ನಾಟ್ ಟೆಲ್ ಯು ಹೌ ಟು ಮೇಕ್ ಎ ಗುಡ್ ಮ್ಯಾನ್. ಅದು ಬರೀ ಹಣವಂತ ಆಗುದು ಹೇಗೆ ಅಂತ ಹೇಳಿ ಹೌಸ್, ಬಟ್ ವಿಲ್ ನಾಟ್ ಟೆಲ್ ಯು ಹೌ ಟು ರನ್ ದ ಹೌಸ್. ಮನೆಗಳ ಕಟ್ಟಲು ಇಡಬೇಕು ಇಟ್ಟಿಗೆಗಳ ಒಟ್ಟಿಗೆ ಫಾರ್ ಲಾಂಗ್ ಯುವರ್ ಸೆಲ್ಫ್, ಬಟ್ ವಿಲ್ ನಾಟ್ ಟೆಲ್ ಯು ಹೌ ಟು ಲಿವ್ ಫಾರ್ ಅದರ್ಸ್ ಆಲ್ಸೋ. ಹಿ ಓನ್ಲಿ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್. ಸ್ವಾಮಿ ವಿವೇಕಾನಂದ ಸೇಸ್, ಎ ಪ್ರೀಸ್ಟ್ ವಿಲ್ ಡಿಕ್ಲೇರ್ ಯು ಹಸ್ಬೆಂಡ್ ಅಂಡ್ ವೈಫ್ ಅಟ್ ದ ಟೈಮ್ ಆಫ್ ವೆಡಿಂಗ್, ಬಟ್ ವಿಲ್ ನಾಟ್ ಟೀಚ್ ಯು ಹೌ ಟು ಗೋ. ಹೆತ್ತವರಿಗೆ ಕನಸು ನನಸು ಮಾಡ್ಲಿಕ್ಕೆ ಆಗಿಲ್ಲ, ನಿಮ್ಮ ಮೂಲಕ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಸಂಸ್ಥೆಯ ಪೇರೆಂಟ್ಸ್ ಹೋಪ್ಸ್ ಟು ರಿಯಲೈಸ್ ದ ಡ್ರೀಮ್ಸ್ ಥ್ರೂ ಯು, ಅಂಡ್ ದ ಕಾಲೇಜ್ ವಾಂಟ್ಸ್ ಗೆಟ್ ಅ ನೇಮ್ ಅಂಡ್ ಫೇಮ್ ಥ್ರೂ ಯು, ಅಂಡ್ ದ ನೇಷನ್ ವಾಂಟ್ಸ್ ಪ್ರೋಗ್ರೆಸ್ ಥ್ರೂ ಯು. ವಿದ್ಯಾರ್ಥಿ ದಿನಗಳಂದ್ರೆ ಅತ್ಯಂತ ಸಂತೋಷದ ದಿನಗಳು, ಎಂಜಾಯ್ ಮಾಡಿ ಅದು ಮತ್ತೆ ಸಿಗೋಲ್ಲ. ವಲ್ನರೇಬಲ್ ಪೀರಿಯಡ್, ಯು ಆರ್ ಪ್ರೋನ್ ಫಾರ್ ಕನ್ಫ್ಯೂಷನ್, ಪ್ರೋನ್ ಫಾರ್ ಇಲ್ಯೂಷನ್ಸ್, ಫಾರ್ ಲಾಟ್ ಆಫ್ ಪ್ರಕ್ರಿಯೆಗಳು. ಯಾಕೆ? ವಯಸ್ಸಿನಲ್ಲಿ ಪ್ರಾಯ ಬಂದೊಡನೆ ಹುಟ್ಟುವುದು ಹುಡುಗರಿಗೆ ಗಡ್ಡ ಮೀಸೆ. ವಾಟ್ ಯಾ ಲುಕಿಯಾ, ಹೀಸ್ ಲುಕಿಂಗ್ ಅಟ್ ಮೀ, ಅವನು ಎಲ್ಲ ನೋಡ್ತಾನೆ ಯಾರಿಗೂ ಅಲ್ವಾ. ಒಂದು ಮೊನ್ನೆ ಯಾವ್ದು ಕಾಲೇಜ್ ಹೋಗಿದ್ದ ಸೆಕೆಂಡ್ ಇಯರ್ ಹುಡುಗ ಒಂದು ಫಸ್ಟ್ ಇಯರ್ ಹುಡುಗಿಯನ್ನು ರ್ಯಾಗಿಂಗ್ ಮಾಡಿದ್ದಾನೆ. ಮಾಡಿಬಿಟ್ಟು ನಿನ್ನ ಹೆಸರು ಏನೇ ಅಂತ ಕೇಳಿದ್ದಾನೆ. ಪಾಪ ಅವಳು ಜಾಣೆ, ನಿಮ್ಗೆ ನನ್ನ ಹೆಸರು ಬೇಕಾ? ನನ್ನನ್ನು ಎಲ್ರು ಕೂಡ ಅಕ್ಕ ಅಕ್ಕ ಅಂತ ಕರೀತಾರೆ. ಯುವ ಭಯಂಕರ ಯುವ ಭಯ ಹೇಳ್ತಾರ, ಅಯ್ಯೋ ಎಂತಹ ಯೋಗ ಯೋಗ. ಯಾಕೆ? ನಿನ್ನನ್ನು ಎಲ್ರು ಅಕ್ಕ ಅಕ್ಕ ಅಂತ ಕರೀತಾರೆ, ನನ್ನನ್ನು ಎಲ್ರು ಕೂಡ ಬಾವ ಬಾವ ಅಂತ ಕರೀತಾರೆ. ನಾಟ್ ಗೆಟಿಂಗ್ ಎ ಡಿಗ್ರಿ ಇಸ್, ಇದು ಅದ ಸಂದೇಶ. ಅದೇ ರೀತಿಯಲ್ಲಿ ಎಜುಕೇಶನ್ ಇಸ್ ನಾಟ್ ಓನ್ಲಿ ಗೆಟಿಂಗ್ ಇನ್ಫಾರ್ಮೇಶನ್, ಇಟ್ ಇಸ್ ಅಂಡರ್ಗೋಯಿಂಗ್ ಟ್ರಾನ್ಸ್ಫಾರ್ಮೇಶನ್. ವಾಟ್ ವೇರ್ ಯು ವೆನ್ ಯು ಗಾಟ್ ಅಡ್ಮಿಟೆಡ್ ಟು ದಿಸ್ ಕಾಲೇಜ್? ವಾಟ್ ವಿಲ್ ಯು ಬಿ ವೆನ್ ಯು ಲೀವ್ ದಿಸ್ ಸ್ಕೂಲ್? ಭತ್ತ ಬೆಳೆಯುವ ಗದ್ದೆಗಳಾಗಬೇಕು. ಅವರಿಗೆ ಜ್ಞಾನ ತೃಷೆ ಇಲ್ಲ, ಅದನ್ನು ಬೆಳೆಸ್ಕೊಳ್ಳಿ. ಹಾರ್ಡ್ ವರ್ಕ್. ಪುಣ್ಯವಂತರು, ನಾನು ಚಪ್ಪಲಿ ಇಲ್ಲದೆ ಓಡಾಡಿದೆ, ಒಂದೊತ್ತಲ್ಲಿ ಊಟ ಮಾಡಿದೆ, ನನಗೆ ಬಡತನ ನನ್ನನ್ನು ಬಲಿಷ್ಠ ನನಗೆ ಮಾಡಿತ್ತು. ಇಟ್ ನೆವರ್ ಮೇಡ್ ಮಿ ವೀಕ್. ಒಂದು ಗುಟ್ಟೆ ಹೇಳ್ತೇನೆ ಬಂಧುಗಳೇ, ನೀವು ಯಾರಾದ್ರೂ ಹುಡುಗರು ಕೂಡ ಸರ್ ನಾನು ಬಡವ ಸಂಬಂಧ ಇಲ್ಲ ಅದನ್ನು ಬೆಳೆಸ್ಕೊಳ್ಳಿ. ಇನ್ನೊಂದು ಗುಟ್ಟೆ ಹೇಳ್ತೇನೆ, ಸಿರಿತನ ಬದುಕನ್ನ ಬದಲಿಸುತ್ತದೆ, ಆದರೆ ಬಡತನ ಬದುಕುವುದನ್ನ ಕಲಿಸುತ್ತದೆ. ನಮ್ದೆಲ್ಲ ಒಂದೇ ಜಾತಿ, ಮಾನವ ಜಾತಿ, ಒಂದೇ ಕುಲ, ಬೇರೆ ಅಂತಿಲ್ಲ. ನಾವು ಸೃಷ್ಟಿಸಿದ ದೇವರುಗಳ ಅನುಗ್ರಹಿದ್ರು ಕೂಡ ನಮ್ಮನ್ನು ಸೃಷ್ಟಿಸಿದ ದೇವರು ಒಬ್ಬನೇ. ಈ ಒಂದು ಫಿಲಾಸಫಿ ನಮ್ಗೆ ಇರಲಿ ಅಂತ ಹೇಳ್ತಾ ನೀವುಗಳು ಬೇಕಾಗಿದ್ದು ವ್ಯಕ್ತಿತ್ವ ವಿಶ್ವ ವಿಕಸನ ಮಾಡಿಕೊಳ್ಳಿ. ವ್ಯಕ್ತಿ ಅಂದ್ರೆ ಚಿನ್ಮೆಂಟ್, ಅದನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿದ್ದಂತಹ ಕೊಟ್ರೇಶಪ್ಪ ಮಾತನಾಡಿ, ಈ ಒಂದು ಪ್ರದೇಶ ನಿಜಾಮರ ಆಳ್ವಿಕೆಗೆ ಒಳಪಟ್ಟ ದಿನವಾಗಿತ್ತು. ಆಗಿನ ಒಂದು ಕಾಲಘಟ್ಟದಲ್ಲಿ ಇದನ್ನು ನಾವು ಗಾರ್ಡನ್ ಅಂತ ಮಾಡುವ ಇವತ್ತು ಮುಖ್ಯ ಸಂಶೋಧನಾ ಕೇಂದ್ರವಾಗಿ ಮಾರ್ಪಡ್ತು 1932. ಇವತ್ತು ಅವತ್ತೇನು ನಾವು 1932 ಮುಖ್ಯ ಸಂಶೋಧನಾ ಕೇಂದ್ರ, ಯಾಕಂದರೆ ನಾವು ಆಗಿನ ಒಂದು ಮುಖ್ಯ ಸಂಶೋಧನೆಗೆ ಕಾರಣರಾದ ಎಲ್ಲರನ್ನು ಇವತ್ತು ಸ್ಮರಿಸಬೇಕಾಗಿದೆ. ರಾಯಚೂರು ಜಿಲ್ಲೆಯ ಪ್ರಮುಖರಿರ್ಬೋದು, ರೈತರಿರ್ಬೋದು, ಹೋರಾಟ ವಸಂತಗಳನ್ನು ಕಂಡಿದೆ. ಈ ಒಂದು ಅಧಿಕಾರ ವರ್ಗ ಇರ್ಬೋದು ಮತ್ತು ನಮ್ಮ ಜನಪ್ರತಿನಿಧಿಗಳು ರೈತರು, ಅವರ ಹೋರಾಟದ ಫಲವಾಗಿ ಇವತ್ತು ನಾವು ನೀವೆಲ್ಲ ಇವತ್ತು 14ನೇ ಸಂಸ್ಥಾಪನೆ ದಿನಾಚರಣೆಯನ್ನು ಆಚರಿಸ್ತೇವೆ. ನಾನು ಹೇಳೋದು ಇಷ್ಟೇ, ಈ ಸಂಸ್ಥಾಪನೆ ದಿನಾಚರಣೆ ನಮ್ಮ ವಿಶ್ವ ಈ ಒಂದು ಯೂನಿವರ್ಸಿಟಿ ಈಗಿನ ವಿಶ್ವವಿದ್ಯಾಲಯ ಬೆಳವಣಿಗೆಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಇದೆ. ಯಾಕಂದರೆ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ಹೆಸರು ತಗೊಂಡಿದೆ. ಯಾಕಂದರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ 2023 ಅದನ್ನ ಹಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ವೆಬ್ಸೈಟ್ ತೆಗೆದ್ರು ನೀವು ಸಿರಿಧಾನ್ಯ ಉದ್ಘಾಟನೆ ಇಲ್ಲಿಂದನೇ ಆಗಿದ್ದು. ನಮ್ಮ ವ್ಯವಸ್ಥಾಪನಾ ಮಂಡಳಿಯ ಮತ್ತೋರ್ವ ಸದಸ್ಯರಾದಂತಹ ರವಿಕ್ರಮ ಜೋಶಿಯವರು ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ, ವಿಶ್ವವಿದ್ಯಾಲಯದ ಹುಟ್ಟು ಹಬ್ಬ ಅಂತ ಕರೆದ್ರು. 14ನೇ ಹುಟ್ಟು ಹಬ್ಬ ಅಂತಂದ್ರೆ ಪ್ರೌಢಾವಸ್ಥೆಗೆ ಪ್ರವೇಶ ಮಾಡತಕ್ಕಂತ ದಿನಗಳು ವಿಶ್ವವಿದ್ಯಾಲಯ. 14ನೇ ದಿನಗಳು ಬರೀ ಈ ಭಾಗಕ್ಕೆ ಸೀಮಿತವಾಗಿ ಅಲ್ಲ, ಅದು ಬರೀ ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸರಣಗೊಳ್ಳಲಿಕ್ಕೆ ಬೆಳೀತಕ್ಕಂತ ವಯಸ್ಸು 14. ಅಂತ ಒಂದು ಗುರುತಿಸುವ ಜೊತೆಗೆ ನಮ್ಮದೇ ಆದಂತ ಅಂದ್ರೆ ಪಾದ ಊರುವಿಕೆ, ನಮ್ಮ ಐಡೆಂಟಿಟಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕು ಯೂನಿವರ್ಸಿಟಿ ಅಂದಾಗ ಅದಕ್ಕೆ ಎಲ್ಲರ ಅವಿರತ ಪ್ರಯತ್ನ ಬಹಳ ಮುಖ್ಯವಾದ್ದು. ಅದೇ ರೀತಿಯಾಗಿ ಜಿ ಶ್ರೀಧರ್ ಕೆಸರಟ್ಟಿ ಇವರುಗಳು ಕೂಡ ಈ ಒಂದು ಸಂಸ್ಥಾಪನಾ ಸಂದರ್ಭದಲ್ಲಿ ಮಾಹಿತಿಯನ್ನ ಹಂಚಿಕೊಂಡರು. ಇವತ್ತು ಈ ಒಂದು ಸಂಸ್ಥಾಪನೆ ದಿನಾಚರಣೆ ನಾವು ಯಾಕೆ ಮಾಡ್ತಾ ಇದೀವಿ, ಈ ಒಂದು ಸಂಸ್ಥೆ ಪ್ರಾರಂಭ ಆಗಿ ಎಷ್ಟು ದಿವಸ ಆಯ್ತು, ಈ ಒಂದು ಸಂಸ್ಥೆ ಕಾರಣ ಆಗಲು ಕಾರಣಕರ್ತರಾದಂತಹ ಹಿರಿಯರನ್ನು ಸ್ಮರಿಸುವಂತ ಸಂದರ್ಭ, ಮತ್ತು ಈ ಸಂಸ್ಥೆ ಯಾಕೆ ನಾವು ಹಿರಿಯರು ಎಲ್ಲರೂ ಕೂಡಿ ಪ್ರಾರಂಭ ಮಾಡಿದ್ರು, ಏನು ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸಬೇಕು ಅಂತೇಳಿ. ಈ ಒಂದು ವಿಶ್ವವಿದ್ಯಾಲಯದ ಆದ ನಂತರ ಇಲ್ಲಿ ಅನೇಕ ಕಾಲೇಜುಗಳು ಸಹ ಆದವು, ಇಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ನಮ್ಮ ತರ ಒಂದು ವಿದ್ಯಾಭ್ಯಾಸ ಮಾಡ್ತಾ ಅನೇಕ ಸ್ಕಾಲರ್ಶಿಪ್ ಅನ್ನು ತೆಗೆದುಕೊಂಡು ಮತ್ತು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಕೆಲಸ ಮಾಡ್ತಾ ದೇಶ ವಿದೇಶಗಳಲ್ಲಿ ಒಂದು ಹೆಸರು ಮಾಡತಕ್ಕಂತ ವಿದ್ಯಾರ್ಥಿಗಳನ್ನು ಕೊಟ್ಟಂತ ಸಂಸ್ಥೆ ಈ ನಮ್ಮ ಸಂಸ್ಥೆ. ಜೊತೆಗೆ ಇಲ್ಲಿ ಅನೇಕ ರೈತರಿಗೆ ಕೊಡ್ತಕ್ಕಂಥಲ್ಲಿ ನಮ್ಮ ವಿಶ್ವವಿದ್ಯಾಲಯ 21ನೇ ರ್ಯಾಂಕ್ ಮತ್ತು ಕಳೆದ ವರ್ಷ ನ್ಯಾಕ್ ಇದರಲ್ಲಿ ಅಕ್ರಿಡಿಯೇಷನ್ ಆಗಿದೆ. ಕೆಲಸ ಮಾಡ್ಬೇಕೇನಂದ್ರೆ ರೈತರಿಗೆ ನಾವು ಇನ್ನೂ ಹತ್ತಿರ ಆಗಬೇಕು, ಈ ರೈತರಿಗೆ ಹತ್ತಿರ ಆಗುವಂತ ಕೆಲಸದಲ್ಲಿ ಸ್ವಲ್ಪ ನಾವು ಸುಧಾರಣೆ ಮಾಡಬೇಕು. ಚೆನ್ನಾಗಿದೀವಿ ಇಲ್ಲಂತಿಲ್ಲ, ಇನ್ನೂ ಸ್ವಲ್ಪ ಸುಧಾರಣೆ ಆಗ್ಬೇಕಂತೇಳಿ ನಾನು ಭಾವಿಸ್ತೀನಿ. ವಿದ್ಯಾಲಯ ರಾಯಚೂರು ಇವರುಗಳು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಂದಿನ ರೂಪರೇಷೆಗಳು ಬೆಳವಣಿಗೆಯ ಕುರಿತು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಹೀಗೆ. ನಮ್ಮ ವಿಶ್ವವಿದ್ಯಾಲಯ 14ನೇ ಹುಟ್ಟಿದ್ದಾರೆ. ಸುಧಾರಣೆ ಹೇಳಬೇಕಂದ್ರೆ ಅಗ್ರಿಕಲ್ಚರ್ ಕಾಲೇಜಿನಿಂದ ಸುಮಾರು 956 ವಿದ್ಯಾರ್ಥಿಗಳು, 562 ವಿದ್ಯಾರ್ಥಿಗಳು, ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು 3 ಕಾಲೇಜಿನಿಂದ ಹೆಚ್ಚಿನ ವಿದ್ಯಾರ್ಥಿಗಳು, ಪ್ರಪ್ರಥಮವಾಗಿ 34 ವಿದ್ಯಾರ್ಥಿಗಳು ಅವರ ಒಂದು ವಿದ್ಯಾಭ್ಯಾಸವನ್ನು ಈ ವರ್ಷದಿಂದ ಪ್ರಾರಂಭ ಆಗುತ್ತೆ. ಈ ಒಂದು ವಿಶ್ವವಿದ್ಯಾಲಯದ ಗುಣಮಟ್ಟ ನೋಡಬೇಕಂದ್ರೆ ಅಲ್ಲಿ ರ್ಯಾಂಕಿಂಗ್ನಲ್ಲಿ 25 ಆ ಒಂದು ರೇಂಜಲ್ಲಿದೆ, 70 ಜವಾಬ್ದಾರಿ ಇದೆ. ಅದಕ್ಕೆ ಸೂಕ್ಷ್ಮವಾಗಿ ನಮ್ಮ ಇದ್ರ ಮೇಲೆ ಎಲ್ಲ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ, ಯಾಕಂದ್ರೆ ಕುಲಪತಿಗಳು ಒಬ್ಬರೇ ಏನು ಮಾಡೋಕ್ಕಾಗಲ್ಲ, ವಿದ್ಯಾರ್ಥಿಗಳು ಅವರು ನಮ್ಮ ಸ್ಟೇಕ್ ಹೋಲ್ಡರ್ಸ್, ಅವರಿಗೆ ನಾವು ಒಳ್ಳೆಯ ಪಾಠ ಪ್ರವಹಿಸಬೇಕಾಗಿದೆ. ಅದೇ ರೀತಿಯಲ್ಲಿ ಸಂಶೋಧನೆಯಲ್ಲಿ ಸುಮಾರು 19 ICR ಕ್ರಿಪ್ ಆಯಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಇದೆ, ಅದರಲ್ಲಿ 2 ಮಾತ್ರ ವಾಲಂಟರಿ ಸೆಂಟರ್ ಇದೆ, ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಮತ್ತು ಪ್ರಾಜೆಕ್ಟ್ ಆಗಿರೋದ್ರಿಂದ ನಮಗೆ ಒಂದು ಒಳ್ಳೆ ವಾತಾವರಣ ಅಂತಂದ್ರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗು ಮತ್ತು ಅಗ್ರಿಕಲ್ಚರ್ ಕಾಲೇಜು ಎರಡು ಜೊತೆ ಜೊತೆಗೆ ಇರೋದ್ರಿಂದ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಎರಡನ್ನು ಬ್ಲೆಂಡ್ ಮಾಡಬೇಕಾಗಿದೆ. ಈಗ ಉದಾಹರಣೆಸೇಷನ್ ಇಸ್ ದ ನೀಡ್ ಆಫ್ ದೇವರ್, ಆ ಒಂದು ಮೆಕನೈಸೇಷನ್ ಮಾಡೋಕೆ ನಮಗೆ ಇಂಜಿನಿಯರಿಂದ ತಾಂತ್ರಿಕತೆ ಇಲ್ಲೇ ಇರೋದ್ರಿಂದ ಅದನ್ನು ಸಾಕಷ್ಟು ಈಗ ಅಲ್ಲೇ ತಾಂತ್ರಿಕತೆಗಳು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ತಾಂತ್ರಿಕಗಳಂದ್ರೆ ಪ್ಯಾಡಿ ಕಲ್ಟಿವೇಟ್ ಮಿಲ್ಲೆಟ್ಸ್ ಬಗ್ಗೆ ಸಾಕಿ ಹೇಳಿದ್ರು, ತೃಣಧಾನ್ಯಗಳ ಬಗ್ಗೆ. ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಮಿಲ್ಲೆಟ್ಸ್ ಅಂತಂದ್ರೆ ಸೋರ್ಗಮ್ಮು ಮತ್ತು ಜೋಳ ಮತ್ತು ರಾಗಿ, ಇನ್ನು ಉಳಿದ ಮಿಲ್ಲೆಟ್ಸ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀವಿ. ನವಣೆ ಆಗಿರ್ಬೋದು, ಕೊರಲೆ ಆಗಿರ್ಬೋದು, ಸಾವೆ ಆಗಿರ್ಬೋದು, ಮತ್ತು ಇನ್ನು ಸೂಪರ್ ಫುಡ್ಸ್ ಅಂತಿದ್ದಾವೆ, ಸೂಪರ್ ಫುಡ್ಸ್ಗೂ ಸಾಕಷ್ಟು ಡಿಮ್ಯಾಂಡ್ ಇದೆ. ಎಲ್ಲಾನು ಮಾಡೋದ್ರಿಂದ ಈಗಿನ ಒಂದು ಇತ್ತೀಚಿನ ದಿನಗಳಲ್ಲಿ ಈ ಡಯಾಬೆಟಿಕ್ ಪೇಷಂಟ್ಸ್ ಹೆಚ್ಚಾಗಿರೋದ್ರಿಂದ ಈ ಒಂದು ಮಿಲ್ಲೆಟ್ಸ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ, ಪ್ರೊಸೆಸಿಂಗ್ ಇದೆ. ಪ್ರೊಸೆಸಿಂಗ್ನಲ್ಲಿ ನಮ್ಮ ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಅವರು ಸಂದೇಶವಿಲ್ಲ, ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಿಕ್ಷಕರಂದವರು ಸಾಕಷ್ಟು ಕೆಲಸ ಮಾಡ್ತಾರೆ, ಮತ್ತು ಸಂಶೋಧನೆ ಮತ್ತು ವಿಸ್ತರಣೆ ಬಗ್ಗೆ ಸಾಕಷ್ಟು ಹೇಳಿದ್ರು. ವಿಸ್ತರಣೆಯಲ್ಲಿ ಕೊರತೆ ಇಲ್ಲ, ಹೆಚ್ಚಿನ ಶಿಕ್ಷಕರು ಮತ್ತು ವಿಸ್ತರಣಾ ಕಾರ್ಯಕರ್ತರದ್ದು ಏನಂತಂದ್ರೆ ಸಿಬ್ಬಂದಿಯ ಕೊರತೆ, ಅದನ್ನು ನೀಗಿಸೋಕೆ ನಾವು ಆದಷ್ಟು ಪ್ರಯತ್ನ ಕೊಡೋಣ ಅಂತ ಹೇಳ್ತಾ, ಮತ್ತು ವಿದ್ಯಾರ್ಥಿಗಳು ನಂಬಿಕೆ ಇಡಬೇಕು ಫಸ್ಟ್. ನಂಬಿಕೆ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಿಲ್ಲ, ನಮ್ಮನ್ನು ನಾವು ಪ್ರೀತಿ ಮಾಡಬೇಕು, ನಮ್ಮನ್ನು ಪ್ರಾಮಾಣಿಕತೆಯಾಗಿ ಕೆಲಸ ಮಾಡ್ಬೇಕಂತ ಈಗ ಅಲ್ಲೇ ಎಲ್ಲ ಒಂದು ಗಣ್ಯರು ಹೇಳಿದ ಪ್ರಕಾರ ನಾವು ಫಸ್ಟ್ಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ನಮ್ಮ ಬಿಲೀಫ್ ಇದ್ರೆ ಮಾತ್ರ ನಮಗೆ ಏನಾದರೂ ಯೋಚನೆಗಳು ಬರ್ತವೆ. ನಮ್ಮ ಬಿಕೆಮ್ ಥಾಟ್ಸ್, ಇಫ್ ಯು ಹ್ಯಾವ್ ಬಿಲೀಫ್ಸ್ ಯು ಹ್ಯಾವ್ ಥಾಟ್ಸ್, ಒನ್ ಹ್ಯಾಬಿಟ್, ಹ್ಯಾಬಿಟ್ ಬಿಕಮ್ಸ್ ಎ ಡೆಫಿನೆಟ್ಲಿ ಯುವರ್ ಕ್ಯಾರೆಕ್ಟರ್, ಯುವರ್ ಕ್ಯಾರೆಕ್ಟರ್ ಬಿಕಮ್ಸ್ ಎ ಡೆಸ್ಟಿನಿ. ಅಲ್ಲಿವರೆಗೂ ಈ ರೀತಿ ಬಿಲೀಫ್ ಇಲ್ಲ ಅಂದ್ರೆ ನೀವು ಎಲ್ಲಿ ಡೆಸ್ಟಿನಿಗೆ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಹಂತದಲ್ಲಿ ನೀವು ಯಾವ ಟು ವರ್ಕ್ ಹಾರ್ಡ್ ಅಂತ ಹೇಳಿದ್ದಾರೆ. ಸೊ ನೀವು ಒಂದ್ಸರ್ತಿ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ತಕ್ಷಣ ನಂದು ಕೆಲಸ ಮುಗೀತಂದ್ರೆ ಯು ಬಿಕೇಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಿ ಎಸ್ ನಲ್ಲಿ ಸುಮ್ಮನೆ ಬರ್ತಾ ಇರ್ತದೆ, ಒಂದು ಸ್ಟೇಜಲ್ಲಿ ಇರ್ಬೋದು. ಇಫ್ ಯು ವಾಂಟ್ ಟು ಬಿಕೇಮ್ ಎ ಡ್ರೀಮ್ ಯು ಹ್ಯಾವ್ ಟು ಬಿಕೇಮ್ ಎ ವರ್ಕ್ ಹಾರ್ಡ್, ಡೆಫಿನೆಟ್ಲಿ ವಿಲ್ ಗೆಟ್ ಇಟ್. ಸೊ ಅದಕ್ಕೆ ಯಾವುದೇ ತರದ ಅನ್ಯತೆಗಳಲ್ಲ, ಎಲ್ಲೇ ಕಡೆದು ಕೆಲಸ ಮಾಡಬೇಕು. ಫಸ್ಟ್ ಇನ್ 20 ದಿಸ್ ಇಯರ್, ನೆಕ್ಸ್ಟ್ ಇಯರ್ ದೆನ್ 15, ನೆಕ್ಸ್ಟ್ 10 ಸಿಂಗಲ್ ಡಿಜಿಟ್ ಗೆ ಬರಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಒಂದು ಕನಸಾಗಿರಬೇಕು. ಆ ಕನಸು ಮಾಡಿದ್ರೆ ಮಾತ್ರ ಈ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಕೊರತೆ ಇಲ್ಲ. ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಹಿರಿಯರು ಮಾಡಿರ್ತಕ್ಕಂತ ಇದರಲ್ಲಿ ನಾವು ಆಲ್ರೆಡಿ ನಡೀತಾ ಇದೀವಿ. ಅವ್ರ ಫಸ್ಟ್ ಸ್ಟಾರ್ ರೈಟ್ಸ್ ಇದನ್ನೆಲ್ಲ ಒಂದು ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ನಾವು ಸಾಕಷ್ಟು ಜನ ಅತ್ಯುತ್ತಮ ಶಿಕ್ಷಕ ಆಗಿರ್ಬೋದು, ಅಡಾಕ್ ಪ್ರಾಜೆಕ್ಟ್ಸ್ ಅಲ್ಲಿ ಆಗಿರ್ಬೋದು. ಇನ್ನು ಒಂದು ನಾನು ಕೊರತೆ ನೋಡಿದ್ದೆ ಅಂತಂದ್ರೆ, ಒಂದು ಅಡಾಕ್ ಪ್ರಾಜೆಕ್ಟ್ಸ್ ಅಥವಾ ಕಾಂಪಿಟೇಟಿವ್ ಗ್ರಾಂಟ್ಸ್ ಪ್ರಾಜೆಕ್ಟ್ಸ್ ಯಾವೂ ಇಲ್ಲ. ಬಂದಿರತಕ್ಕಂತ ಪ್ರಾಜೆಕ್ಟ್ಸ್ ಎಲ್ಲ ಬರೀ ಆರ್ ಕೆ ವೈ ಪ್ರಾಜೆಕ್ಟ್ಸ್, ವಾಟರ್ ಶೋ ಸೆಲ್ಫ್ ಕಾಂಪಿಟೇಟಿವ್ ಪ್ರಾಜೆಕ್ಟ್ಸ್ ಇದ್ದವನ್ನ DST DBT ICR ಗೆ ಬರೆದು ತಗೊಂಡಿರೋ. ಯುಡ್ ಹ್ಯಾವ್ ಮಿನಿಮಮ್ 1 or 2 ಪ್ರಾಜೆಕ್ಟ್ಸ್, ದೆನ್ ಓನ್ಲಿ ಯುವರ್ ಎವಲ್ಯೂಷನ್ ವಿಲ್ ಬಿ ಟೇಕನ್ ಕೇರ್. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಚೇಂಜಸ್ ಆಗ್ತದೆ, ನಮ್ಮ ಪ್ಲಾನ್ ಪ್ರಕಾರ ಚೇಂಜಸ್ ಮಾಡ್ತೀವಿ. ಅದಕ್ಕೆ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ನಮಗೆ ಸರ್ಕಾರ ನಮ್ಮ ಮೇಲೆ ಸಾಕಷ್ಟು ಇದ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದೆ. ಆ ನಿರೀಕ್ಷೆಗೆ ಯಾವಾಗಲೂ ಖುಷಿ ಮಾಡಬಾರದು. ಈ 14ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ 2021-22 ಅತ್ಯುತ್ತಮ ಸೇವಾ ಸಿಬ್ಬಂದಿಗಳಿಗೆ ಹಾಗೂ ಸಂಶೋಧನಾ ಯೋಜನೆಗಳನ್ನು ಪಡೆದಿರುವ ವಿಜ್ಞಾನಿಗಳಿಗೆ ಪ್ರೋತ್ಸಾಹಧನ. ಇದೇ ರೀತಿಯಾಗಿ ಮಸ್ಕಿ ತಾಲೂಕಿನ ಅಮರಗುಂಡಪ್ಪ ಬಸಪ್ಪ ಅರಳಹಳ್ಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 14ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕೆಪಿ ಪುತ್ತೂರಾಯ, ಸಾಹಿತಿ ಅಂಕಣಕಾರ ಹಾಗೂ ವಿಶ್ರಾಂತ ನಿರ್ದೇಶಕರು, ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಘನ ಉಪಸ್ಥಿತಿಯಲ್ಲಿ ಶ್ರೀ ಕೊಟ್ರೇಶಪ್ಪ ಬಿ ಕೋರಿ, ಶ್ರೀ ತ್ರಿವಿಕ್ರಮ ಜೋಶಿ, ಶ್ರೀ ಮಹಾಂತೇಶ ಗೌಡ ಬಿ ಪಾಟೀಲ್, ಕಿರಣಗೌಡ ಇವರುಗಳು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಆದರಣೀಯ ಉಪಸ್ಥಿತಿಯಲ್ಲಿ ಡಾಕ್ಟರ್ MG ಪಾಟೀಲ್ ಶಿಕ್ಷಣ ನಿರ್ದೇಶಕರು, ಡಾಕ್ಟರ್ MK ನಾಯಕ್